ಪ್ರಕರಣಗಳಲ್ಲಿ ತಪ್ಪಿತಸ್ಥರ ವಿರುದ್ದ ಕಾನೂನು ಕ್ರಮ ಕೈಗೊಳ್ಳಲಾಗುವುದು, ಸಚಿವ ಕೆಎಚ್ ಮುನಿಯಪ್ಪ. ಮಹಿಳಾ ಸಬಲೀಕರಣ ಉದ್ದೇಶದ ಬಿಮಾ ಸಖಿ ಯೋಜನೆಗೆ ಪ್ರಧಾನಮಂತ್ರಿಗಳಿಂದ ಚಾಲನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಹಾಸನ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ಫಲಸಿರಿ ಫಲಸಿರಿ ಫಲಸಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ತೋಟಗಾರಿಕೆ ಇಲಾಖೆ ಹಾಸನ. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಮಿರಾಬಲ್ ಗುಲಾಬಿಯ ತಳಿಯ ಬೇಸಾಯ ಕ್ರಮಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ಹೂವು ಇವತ್ತು ಬಹಳ ದೊಡ್ಡ ಉದ್ಯಮವಾಗಿ ಇರುವಂತದ್ದನ್ನ ನಾವು ಗಮನಿಸಬಹುದು. ಧಾರ್ಮಿಕ ಆಚರಣೆಗೆ ಸೀಮಿತ ಆದರೂ ಕೂಡ ಇವತ್ತು ತನ್ನ ವ್ಯಾಪ್ತಿಯನ್ನ ಅದು ಹಿಗ್ಗಿಸಿಕೊಂಡಿದೆ. ಅನೇಕ ಸಭೆ ಸಮಾರಂಭಗಳಲ್ಲಿ ಹೂವಿನ ಬಳಕೆ ಅನ್ನುವಂಥದ್ದು ಹೆಚ್ಚಾಗ್ತಾ ಇದೆ. ಆಗ್ಲೇ ಹೇಳಿದ ಹಾಗೆ ಧಾರ್ಮಿಕ ವಿಧಿ ಆಚರಣೆಗಳೇನಿರುತ್ತೋ ಇಲ್ಲಿಯೂ ಕೂಡ ಇದರ ಒಂದು ಬಳಕೆ ಆಗ್ತಾ ಇದೆ. ಇನ್ನು ಹೆಣ್ಣು ಮಕ್ಕಳು ಹೆಚ್ಚಾಗಿ ಹೂವನ್ನ ಮುಡಿದುಕೊಳ್ತಕ್ಕಂಥದ್ದು ಬಳಕೆ ಮಾಡ್ತಕ್ಕಂಥದ್ದು ಇದ್ದೇ ಇದೆ. ಈ ಎಲ್ಲ ನಿಟ್ಟಿನಲ್ಲಿ ಇವತ್ತು ಗುಲಾಬಿ ಒಂದು ದೊಡ್ಡ ವಾಣಿಜ್ಯ ಉದ್ಯಮವಾಗಿ ಇರುವಂಥದ್ದನ್ನ ನಾವು ಗಮನಿಸಬಹುದು. ಈ ನಿಟ್ಟಿನಲ್ಲಿ ಮಿರಾಬಲ್ ಅನ್ನುವಂತಹ ಗುಲಾಬಿ ತಳಿ ಏನಿದೆಯೋ ಇದರ ಉತ್ಪಾದನಾ ತಾಂತ್ರಿಕತೆಗಳು ಹೇಗಿದ್ದಾವೆ ಅನ್ನುವಂಥದ್ದನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ಳೋಣ. ಈ ವಿಷಯದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಹಾಸನದ ಸೋಮನಹಳ್ಳಿ ಕಾವಲಿನಲ್ಲಿರತಕ್ಕಂಥ ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ಎಸ್ ಕೆ ನಟರಾಜ್ ಅವರು. ಡಾಕ್ಟರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಧನ್ಯವಾದ. ಸಾಕಷ್ಟು ಹೂವುಗಳನ್ನು ನಾವು ನೋಡ್ತಾ ಇರ್ತೇವೆ, ಗುಲಾಬಿಗೆ ತನ್ನದೇ ಆದಂತಹ ಒಂದು ಸ್ಥಾನಮಾನ ಇದೆ. ಈ ಗುಲಾಬಿ ಹೂವಿನ ಪ್ರಾಮುಖ್ಯತೆ ಬಗ್ಗೆ ಒಂದಷ್ಟು ತಿಳಿಸ್ಕೊಡಿ. ಗುಲಾಬಿ ಹೂವಿಗೆ ಇನ್ನೊಂದು ಸರಿಸಾಟಿಯಾದಂತಹ ಯಾವುದೇ ಹೂ ಇಲ್ಲ, ಅಂದ್ರೆ ಗುಲಾಬಿನ ಮೀರ್ಸಕ್ಕೆ ಯಾವ್ದರಿಂದ ಸಾಧ್ಯ ಇಲ್ಲ ಅನ್ನೋದು ಒಂದು ಪ್ರತೀತಿ ಇದೆ. ಅದೇ ತರ ಇದ್ರ ಪ್ರಾಮುಖ್ಯತೆ ಏನಪ್ಪ ಅಂತಂದ್ರೆ, ನೀವು ಈಗಾಗಲೇ ಹೇಳಿದ್ರೆ ಧಾರ್ಮಿಕ ಆಚರಣೆಗಳಿಗೆ ಉಪಯೋಗಿಸ್ತೀವಿ ಅಂತೇಳಿ. ಗುಲಾಬಿನಲ್ಲಿ ಸಾಕಷ್ಟು ವಿಧಗಳಿದಾವೆ. ಒಂದೇದು ಕಟ್ ಫ್ಲವರ್ ಅಂತ ಹೇಳ್ತೀವಿ, ತುಂಡು ಹೂ ಅಂತ ಹೇಳ್ತೀವಿ ಕನ್ನಡದಲ್ಲಿ ನಾವು, ಅದೊಂದು ವಿಭಾಗ. ಅದೇ ರೀತಿ ಒಂದು ಬಿಡಿ ಹೂಗಳು ಅಂತ ಹೇಳ್ತೀವಿ. ಬಿಡಿ ಹೂಗಳನ್ನ ನಾವು ಹಾರ ಕಟ್ಟೋದಕ್ಕೋಸ್ಕರ ಅಥವಾ ಬಿಡಿ ಬಿಡಿಯಾಗಿ ಬಳಸ್ತೀವಿ ಈ ಗುಲಾಬಿನ. ಮತ್ತೆ ಆಮೇಲೆ ಇದಲ್ದೇ ನಾವು ಸೆಂಟ್ ಅಂತ ಹೇಳ್ತೀವಿ, ಅರೋಮಾ, ಇದನ್ನೆಲ್ಲ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ರೋಸ್ ವಾಟರ್, ಏರ್ ಆಯಿಲ್ಲು, ಈಗ ಹಲವಾರು, ಮತ್ತೆ ವಿಟಮಿನ್ ಎ ಇದೆ ಇದರಲ್ಲಿ. ಈಗ ಹಲವಾರು ಉಪಯೋಗಗಳಿದಾವೆ ಈ ಗುಲಾಬಿನಲ್ಲಿ. ಆದ್ರೆ ಇವತ್ತು ಮಾತಾಡಬೇಕಾಗಿರೋದು ನಾವು ಮಿರಾಬಲ್ ಅಂತ ಒಂದು ತಳಿ ಗುಲಾಬಿ ಬೇಸಾಯ ಕ್ರಮಗಳನ್ನ. ಈ ತಳಿಗೆ ಸಂಬಂಧಪಟ್ಟ ಇದು ಒಂದು ಪೂರ್ಣ ಬಿಡಿ ಹೂವಿನ ಬೆಳೆ, ಬಿಡಿ ಬೆಳೆ. ಇದನ್ನ ಹಾರ ಕಟ್ಟೋದಕ್ಕೋಸ್ಕರ ಬಳಸ್ತಾರೆ ಅಥವಾ ಬಿಡಿಯಾಗಿನೇ ಹೂವನ್ನ ಬೆಳೆಸ್ತಾರೆ. ಇದು ಒಂದು ಮೀಡಿಯಂ ಸೈಜ್ ಇರುತ್ತೆ, ಮೀಡಿಯಂ ಸೈಜ್ ಇರುತ್ತೆ. ಒಂದು ಕಾಲ್ ಕೆಜಿಗೆ ಒಂದು 40-50 ಹೂಗಳು ಬರುತ್ತೆ. ಅದೇ ತರ ನಾವು ಮಾರುಕಟ್ಟೆಲ್ಲೂ ಸಹ ಇದನ್ನ ಕಾಲ್ ಕೆಜಿ, ಅರ್ಧ ಕೆಜಿ, ಒಂದ್ ಕೆಜಿ ಆಗಿ ರಿಟೇಲ್ ಅಲ್ಲಿ ಮಾರಾಟ ಮಾಡ್ತಾರೆ. ಇದರ ಪ್ರಾಮುಖ್ಯತೆ ಮತ್ತೆ ಪ್ರತಿ ಹಬ್ಬಕ್ಕೂ ಬೇಕು. ಮತ್ತೆ ಇನ್ನೊಂದೇನಪ್ಪ ಅಂತಂದ್ರೆ, ಕೆಲವು ಸತಿ ಇಂದಿನ ಹಲವಾರು ಸಂಚಿಕೆಗಳಲ್ಲಿ ಕೇಳಿದೀವಿ ಸೀಸನಲ್ ಫ್ಲವರ್ಸ್ ಅಂತ ಹೇಳ್ತೀವಿ. ಅಂದ್ರೆ ಆ ಒಂದು ಸೀಸನಲ್ ಮಾತ್ರ ಆ ಹೂಗಳು ಲಭ್ಯತೆ ಇರುತ್ತವೆ. ಆದ್ರೆ ಗುಲಾಬಿ ಆಗಲ್ಲ, ನೀವು ಇದನ್ನ ಪ್ರೂನಿಂಗ್ ಮಾಡಿದ್ರೆ ಯಾವಾಗ ಪ್ರೂನ್ ಮಾಡ್ತೀರ ಅವತ್ತಿಂದ 45 ದಿವಸಕ್ಕೆ ಹೂವು ಬರುತ್ತೆ. ಅದೊಂದು ವಿಶೇಷವಾದ ಹೂ ಇದು. ಅಂದ್ರೆ ನೀವು ಯಾವ ಹಬ್ಬಕ್ಕೆ ಬೇಕಾದ್ರೂ ಮೊದಲೇ ಪ್ರೂನಿಂಗ್ ಮಾಡಿ 45 ದಿವಸ ಹಿಂದ್ಗಡೆ ಪ್ರೂನ್ ಮಾಡಿ ಆ ಹಬ್ಬಕ್ಕೆ ಹೂವು ಬರೋ ಹಾಗೆ ಮಾಡ್ತಕ್ಕಂತ ಇದಿದೆ. ಇಷ್ಟು ಇದರ ಪ್ರಾಮುಖ್ಯತೆ ಸರ್. ಈ ಮಿರಾಬಲ್ ತಳಿ, ಮಿರಾಬಲ್ ತಳಿಯ ಒಂದು ಪ್ರಾಮುಖ್ಯತೆ ಈ ತರ ಇದೆ ಅನ್ನುವಂಥದ್ದು. ಈ ಒಂದು ಮಿರಾಬಲ್ ತಳಿ ಗುಲಾಬಿಯನ್ನ ನಾವು ಬೆಳಿಬೇಕು ಅಂತ ಹೇಳಿದ್ರೆ ಮಣ್ಣು ಮತ್ತೆ ಹವಾಗುಣ ಹೇಗಿರಬೇಕು, ನಮ್ಮ ಹಾಸನದ ಭಾಗದಲ್ಲಿ ಇದರ ಒಂದು ಸಾಗುವಳಿಯನ್ನ ಮಾಡಬಹುದಾ ಹೇಗೆ? ಈ ತಳಿಯನ್ನ ಈಗಾಗಲೇ ಹಾಸನ ನಮ್ಮ ಜಿಲ್ಲೆಯಲ್ಲಿ ಬೆಳೀತಾ ಇದ್ದಾರೆ, ರೈತರು ಬೆಳೀತಾ ಇದ್ದಾರೆ. ನಮ್ಮ ಭೂಮಿ, ನಮ್ಮ ವಾತಾವರಣ ಹೇಳಿ ಮಾಡಿಸ್ತಾಗಿದೆ ಈ ಮಿರಾಬಲ್ ತಳಿಗೆ ಹೇಳಿ ಮಾಡಿಸ್ತಾಗಿದೆ. ಮತ್ತೆ ನೀರು ಬಸ್ತ ಹೋಗ್ಬೇಕು, ಕೆಂಪು ಗೋಡು ಮಣ್ಣು ಇರಬೇಕು, ಮತ್ತೆ ಅದರ ರಸಸಾರ 6-7 ಇರಬೇಕು, 6-7 ಇರಬೇಕು. ಮತ್ತೆ ಉಷ್ಣಾಂಶ ಬಂದಾಗ 23-32 ಯೋಗ್ಯವಾದ ಉಷ್ಣಾಂಶ. ಅದೇ ತರ ಆರ್ದ್ರತೆ ನಾವು 80% ಇದ್ರೆ ಸಾಕು ಅಂತ ಹೇಳ್ತೀವಿ. ಈ ಎಲ್ಲ ಗುಣಗಳನ್ನು ನೋಡಿದಾಗ ನಮ್ಮ ಹಾಸನ ಜಿಲ್ಲೆಯಲ್ಲಿ ಉತ್ತಮವಾದ ಬೆಳೆ ಉತ್ಪಾದನೆಯನ್ನ ಮಾಡಬಹುದಾಗಿದೆ. ಯಾವೆಲ್ಲ ತಳಿಗಳನ್ನ ಗುಲಾಬಿಯಲ್ಲಿ ನಾವು ಕಾಣಬಹುದು ಅಂತೀರಿ? ಗುಲಾಬಿ ಈಗಾಗಲೇ ಹೇಳಿದ ವಿವಿಧ ವಿಭಾಗಗಳಲ್ಲಿ ಹಲವಾರು ತಳಿಗಳಿದ್ದಾವೆ. ಅದರಲ್ಲಿ ಈ ಬಿಡಿ ಹೂಗಳ ಗುಂಪಿನಲ್ಲಿ ಮಿರಾಬಲ್ ಒಂದು ಪ್ರಮುಖವಾದ ತಳಿ. ಇದಲ್ದೇನೆ ನಾವು ಗ್ಲಾಡಿಯೇಟರ್ ಅಂತ ಹೇಳ್ತೀವಿ, ನಾನು ಈಗಾಗಲೇ ಹೇಳಿದೆ ಮಿರಾಬಲ್ ಮೀಡಿಯಂ ಸೈಜ್ ಹೂವನ್ನು ಕೊಡುತ್ತೆ. ಅದೇ ರೀತಿ ಗ್ಲಾಡಿಯೇಟರ್ ಅಂತ ಒಂದು ತಳಿ ಇದೆ, ಆ ತಳಿ ದಪ್ಪ ಹೂಗಳನ್ನು ಕೊಡುತ್ತೆ. ಈ ಮಿರಾಬಲ್ನ ಎರಡು ಪಟ್ಟಿರುತ್ತೆ. ಒಂದು ಇಡೀ ಗಾತ್ರ ಹಿಡಿದ್ರೆ, ನಾವು ಕೈ ಹಿಡಿದ್ರೆ ಅಷ್ಟು ದೊಡ್ಡ ಹೂವನ್ನ ಈ ಗ್ಲಾಡಿಯೇಟರ್ ಕೊಡುತ್ತೆ. ಇದಲ್ದಲೆ ಲೆಮನ್ ಎಲ್ಲೋ ಅಂತ ಬರುತ್ತೆ, ಅದು ಮೀಡಿಯಂ ಸೈಜ್ ಹೂವ ಬಿಡುತ್ತೆ. ಆಮೇಲೆ ಚರಿಷ್ಮಾ ಅಂತ ಒಂದು ಬರುತ್ತೆ, ಚರಿಷ್ಮಾ ಹಳದಿ ಬಣ್ಣದ ಗುಲಾಬಿ ಹೂವು, ಹಳದಿ ಮತ್ತು ಕೆಂಪು ನೇರಳೆ ಬಣ್ಣ ಮಿಶ್ರಿತ ಗುಲಾಬಿ ಹೂ. ಅದರಲ್ಲೂ ಸಹ ಮಾರ್ಕೆಟ್ ಅಲ್ಲಿ ನಾವು ಬಿಡಿ ಹೂಗಳಾಗಿ ಬೆಳೀತಾರೆ. ಅದಲ್ದೇನೆ ನಮ್ಮ ಭಾರತೀಯ ಸಂಶೋಧನಾ ಸಂಸ್ಥೆ IHR ಬೆಂಗಳೂರಿನಿಂದನೂ ಸಹ ಹಲವಾರು ತಳಿಗಳನ್ನ ಬಿಡುಗಡೆ ಮಾಡಿದ್ದಾರೆ. ಅರ್ಕ ಸವಿ ಅಂತೇಳಿ, ಅರ್ಕ ಸುಕನ್ಯಾ ಅಂತೇಳಿ, ಆಮೇಲೆ ಅರ್ಕ ಪರಿಮಳ, ಇವೆಲ್ಲ ಬಿಡಿ ಹೂಗಳ ತಳಿಗಳು. ಇವನ್ನು ಸಹ ಎಲ್ಲ ಒಂದೇ ಗುಂಪಿಗೆ ಸೇರ್ತವೆ. ಇವನ್ನ ನಾವೆಲ್ಲ ಸಂಕ್ಷಿಪ್ತವಾಗಿ ಫ್ಲೋರಿಬಂಡ ಗುಂಪು ಅಂತ ಹೇಳ್ತೀವಿ. ಫ್ಲೋರಿಗ್ ಬಂಡ ಗುಂಪು ಅಂದ್ರೆ ಒಂದು ತೆನೆಯಲ್ಲಿ ಸಾಕಷ್ಟು ಹೂಗಳನ್ನ ಬಿಡ್ತವೆ, ಆ ಗುಂಪಿಗೆ ಸೇರಿದಂತ ಬಿಡಿ ಹೂಗಳು. ಈ ಫ್ಲೋರಿಬಂಡ ಗುಂಪನ್ನ ಮಾತ್ರ ನಾವು ಬಿಡಿ ಹೂಗಳಾಗಿ ಬೆಳೆಯೋದಕ್ಕೋಸ್ಕರ ಬಳಸ್ತೇವೆ. ಇಷ್ಟು ತಳಿಗಳು ಮಾರ್ಕೆಟ್ ಅಲ್ಲಿವೆ. ಈ ತಳಿಗಳನ್ನ ರೈತರು ಉಪಯೋಗ ಮಾಡಿಬಿಟ್ಟು ಬೆಳೆ ಉತ್ಪಾದನೆಯನ್ನ ಮಾಡಬಹುದು. ಈ ಒಂದು ಗುಲಾಬಿ ಗಿಡಗಳ ಸಸ್ಯಾಭಿವೃದ್ಧಿ ಮತ್ತೆ ನಾಟಿಗೆ ಅಗತ್ಯ ಇರತಕ್ಕಂತ ಸಾಮಗ್ರಿಗಳ ಬಗ್ಗೆ ತಿಳಿಸ್ಕೊಡಿ. ಸಾಮಾನ್ಯವಾಗಿ ಗುಲಾಬಿನಲ್ಲಿ ನಾವು ಕಣ್ಣು ಹಾಕೋದು ಅಂತ ಹೇಳ್ತೀವಿ, ಅಥವಾ ನಾವು ಬಡ್ಡಿಂಗ್ ಅಂತ ಹೇಳ್ತೀವಿ. ಕಣ್ಣು ಹಾಕೋದ್ರ ಮುಖಾಂತರ ಸಸ್ಯಾಭಿವೃದ್ಧಿನ ಮಾಡ್ತೀವಿ. ಹೇಗೆ ಅದೊಂಚೂರು ವಿವರವಾಗಿ ಹೇಳಿ? ಅದನ್ನ ಹೇಳಬೇಕು ಅಂತಂದ್ರೆ, ಒಂದು ತಾಯಿ ಕಡ್ಡಿ ಇರುತ್ತೆ, ಇನ್ನೊಂದು ಬೇರ್ ಸಸ್ಯ ಇರುತ್ತೆ. ಬೇರ್ ಸಸ್ಯ ಯಾಕೆ ಅಂದ್ರೆ, ಗುಲಾಬಿ ಹೊರದೇಶದಿಂದ ಬಂದಿರತಕ್ಕಂಥ ತಳಿ, ನಮ್ಮ ದೇಶದಲ್ಲಿ ತಳಿ ಅಲ್ಲ. ಎಲ್ಲ ಒಂದು ಹಿಮಾಲಯದಲ್ಲಿ ಒಂದೆರಡು ಮೂರು ತಳಿಗಳು ನಮ್ಮ ಭಾರತಕ್ಕೆ ಸೀಮಿತವಾಗಿದ್ದಾವೆ. ಆದರೆ ಈ ಕಮರ್ಷಿಯಲ್ ಆಗಿ ಬೆಳೀತಕ್ಕಂಥ ತಳಿಗಳು ಹೊರದೇಶದಿಂದ ಬಂದಿರತಕ್ಕಂಥವು ಅವು ನಮ್ಮ ಉಷ್ಣ ವಾತಾವರಣಕ್ಕೆ ಹೊಂದ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಬೇರೆ ಗಿಡನ ನಮ್ಮ ಲೋಕಲ್ ಬೇಲಿನಲ್ಲಿ ಬೆಳೀತಕ್ಕಂಥ ಮಲ್ಟಿಫ್ಲೋರಾ ಈ ಥರ ತಳಿಗಳನ್ನು ಬೇರ್ ಗಿಡಗಳನ್ನ ಬಳಸ್ತೀವಿ. ಈ ಬೇರ್ ಗಿಡದ ಒಂದು ಕಣ್ಣನ್ನ ತೆಗೆದು ಕಾಂಡದ ಮೇಲ್ಗಡೆ 1 cm ಟಿ ಆಕಾರದ ಒಂದು ಸಿಪ್ಪೆಯನ್ನ ಸುಲಿತೀವಿ. ಸಿಪ್ಪೆ ಸುಲಿದು ಬಿಟ್ಟು ತಾಯಿ ಗಿಡ ಏನಿರುತ್ತೆ, ನಮಗೆ ಮಿರಾಬಲ್ ಒಂದು ತಳಿ, ಆ ತಳಿದು ಕಣ್ಣು ಬೇಕು. ಆ ಕಣ್ಣನ್ನ ತೆಗೆದು ಈ ಟಿ ಆಕಾರದಲ್ಲಿ ಕಟ್ ಮಾಡದಿರ್ತಕ್ಕಂತ ಕಾಂಡದ ಮೇಲ್ಗಡೆ ಅಳವಡಿಸಿ ಅದನ್ನ ಪ್ಲಾಸ್ಟಿಕ್ ಶೀಟ್ ಅಲ್ಲಿ ಕಟ್ಟಿದಾಗ ಅದು 45 ದಿವಸಕ್ಕೆ ಇದು ಹೊಂದ್ಕೊಂಡು, ಈ ತಾಯಿ ಕಣ್ಣು ಈ ಕಾಂಡಕ್ಕೆ ಹೊಂದ್ಕೊಂಡು ಹೊಸ ರೆಂಬೆನ ಕೊಡುತ್ತೆ. ಈ ರೀತಿ ಮಾಡೋದನ್ನ ನಾವು ಬಡ್ಡಿಂಗ್ ಅಂತ ಹೇಳ್ತೀವಿ. ಇದಕ್ಕೆ ನರ್ಸರಿನಲ್ಲಿ ಇದನ್ನ ತಯಾರು ಮಾಡ್ತಾರೆ, ಇದನ್ನ ರೈತರು ಮಾಡೋದು ಬೇಕಾಗಿಲ್ಲ. ಈ ತರ ಕಣ್ಣು ಹಾಕೋದ್ರ ಮುಖಾಂತರ ಅಥವಾ ಬಡ್ಡಿಂಗ್ ಮಾಡೋದ್ರ ಮುಖಾಂತರ ಸಸ್ಯಾಭಿವೃದ್ಧಿ ಮಾಡಿರ್ತಕ್ಕಂತ ಗಿಡಗಳು ನರ್ಸರಿನಲ್ಲಿ ಸಿಗ್ತವೆ. ಆ ಸಸ್ಯಗಳಿಗೆ 12-20 ರೂಪಾಯಿವರೆಗೂ ಬೆಲೆ ಇದೆ. ನಮ್ಮ ಬೆಂಗಳೂರಿನ ಸುತ್ತಮುತ್ತ ಹೊಸೂರು, ಸರ್ಜಾಪುರ, ಆನೆಕಲ್ಲು ಈ ಭಾಗಗಳಲ್ಲಿ ಯಥೇಚ್ಛವಾಗಿ ನರ್ಸರಿಗಳಿದಾವೆ. ಈ ನರ್ಸರಿಗಳು ನಾವು ಅಲ್ಲೇ ಹೋಗಿ ಖರೀದಿ ಮಾಡಿದ್ರೆ 10-12 ರೂಪಾಯಿಗೆ ಒಂದು ಗಿಡಕ್ಕೆ ಸಿಗುತ್ತೆ. ಆದರೆ ಕೆಲವೊಂದು ನರ್ಸರಿಗಳಿದಾವೆ ನಮ್ಮ ಸುತ್ತಮುತ್ತ ನರ್ಸರಿಗಳು, ಅವರು ತರಿಸ್ಕೊಡ್ತಾರೆ ಆ ಗಿಡಗಳನ್ನ. ತರಿಸ್ಕೊಡೋದಕ್ಕೆ 5-6 ರೂಪಾಯಿ ಚಾರ್ಜ್ ಮಾಡ್ತಾರೆ ಹೆಚ್ಚುವರಿಯಾಗಿ. ಈಗ ಯಾರಾದರೂ ಒಬ್ಬ ರೈತರಿಗೆ ಒಂದು 5 ಎಕರೆ ನಾಟಿ ಮಾಡಬೇಕು ಅಂತಂದ್ರೆ ಅಲ್ಲಿಗೆ ಹೋಗಿ ಅದೇ ನರ್ಸರಿಗಳಲ್ಲಿ ಹೋಗಿ ತಗೊಂಬಂದು ಅಂದ್ರೆ ಅವ್ರ ಬೆಳೆ ಉತ್ಪಾದನೆ ಖರ್ಚನ್ನ ಕಡಿಮೆ ಮಾಡಬಹುದಾಗಿದೆ, ತರಬಹುದಾಗಿದೆ. ಇದು ಸಸ್ಯಾಭಿವೃದ್ಧಿ ಆಯ್ತು. ಇದ್ರ ಜೊತೆಗೆ ಗುಲಾಬಿ ಮಿರಾಬಲ್ ತಳಿ ನಾಟಿ ಮಾಡೋದ್ರಲ್ಲಿ ಒಂದು 2-3 ವಿಧಾನಗಳಿದಾವೆ. ಕೆಲವೊಂದು ರೈತರು 2 ಗಿಡದಿಂದ ಗಿಡಕ್ಕೆ ಕೊಡ್ತಾರೆ. ನಾನು ಮೊದಲು ಗಿಡದಿಂದ ಗಿಡಕ್ಕೆ ಹೇಳ್ತೀನಿ, ಇದು ಯಾಕೆಂದ್ರೆ ಗುಲಾಬಿ ತಳಿಗಳು ಬಹುವಾರ್ಷಿಕ ಬೆಳೆ. ಇದು ನೀವು ಉತ್ತಮವಾಗಿ ನೋಡಿಕೊಂಡ್ರೆ, ಬೆಳವಣಿಗೆ ಗಮನ ಕೊಟ್ರೆ 10 ನೀವು ನಾಟಿ ಮಾಡಿದ್ಮೇಲೆ ಇಳುವರಿ ತೆಗಿಬಹುದು. ಅದಕ್ಕೋಸ್ಕರ ಸಾಲಿನ ಸಾಲಿಗೆ ಕೆಲವೊಂದು ರೈತರು 2 ಮಾಡ್ತಾರೆ, ಕೆಲವೊಂದು ರೈತರು 2.5 ಮಾಡ್ತಾರೆ. 2.5 ಮಾಡೋದು ಸೂಕ್ತ, ಇನ್ ಕೆಲವು ರೈತರು 3 ಕೂಡ ಮಾಡ್ತಾರೆ. ಬಟ್ ಗಿಡದಿಂದ ಗಿಡಕ್ಕೆ 2.5 ಸೂಕ್ತ. ಆದ್ರೆ ಸಾಲಿಂದ ಸಾಲ ಬಂದಾಗ ಹಲವಾರು ಯೋಚನೆಗಳಿದೆ. ಒಂದು 4 ಮಾಡಬೇಕು ಅಂತ ಹೇಳಿ ಕೆಲವೊಂದು ಇದು, ಅಂದ್ರೆ ಒಂದ್ ಸಾಲಿಂದ ಇನ್ನೊಂದ್ಸಲ 4. ಮತ್ತೆ ಆಮೇಲೆ ಗುಲಾಬಿ ಗಿಡ ಬೆಳೆದು ದೊಡ್ಡದಾದ್ಮೇಲೆ ಈ ನಾವು ಇಂಟರ್ಕಲ್ಚರಲ್ ಆಪರೇಷನ್ಸ್ ಅಂತ ಹೇಳ್ತೀವಿ, ಈ ಕಳೆನಾಶಕ ಸ್ಪ್ರೇ ಮಾಡಬೇಕು ಅಥವಾ ಕೀಟನಾಶಕಗಳನ್ನ ಸ್ಪ್ರೇ ಮಾಡಬೇಕು, ಅವಾಗ ಸ್ವಲ್ಪ ಕಷ್ಟ ಆಗುತ್ತೆ. ಓಡಾಡೋದಕ್ಕೆ 2 ಲೇಬರ್ಗಳು ಹೋಗಿ ಹೂವು ಕೀಳಬೇಕು, ಅದಕ್ಕೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು ಅಂದ್ರೆ 8 ಸಾಲಿನ ಸಾಲಿಗೆ ಗಿಡದಿಂದ ಗಿಡಕ್ಕೆ 2.5 ಕೊಡಬೇಕು ಅಂತ ಸೂಕ್ತ ಅಂತೇಳಿ ಒಂದು ಹಲವಾರು ಸಂಶೋಧನೆಗಳಲ್ಲಿ ದೃಢಪಟ್ಟಿದೆ. ಹೀಗೆ 8 ಸಾಲಿನಿಂದ ಸಾಲಿಗೆ ಗಿಡದಿಂದ ಗಿಡಕ್ಕೆ 2.5 ಇಟ್ಕೊಳ್ಳುವಂತದ್ದು ಹೆಚ್ಚು ಸೂಕ್ತ. ಈ ತರ ಮಾಡಿದಾಗ 4,000 ಗಿಡ 1 ಬೇಕಾಗುತ್ತೆ, 4,000 ಗಿಡ ಬೇಕಾಗುತ್ತೆ. ಮತ್ತೆ ಆಮೇಲೆ ತಿಪ್ಪೆ ಗೊಬ್ಬರ ಬೇಕು, ತಿಪ್ಪೆ ಗೊಬ್ಬರನ ನಾವು 5 ಪ್ರಮಾಣದಲ್ಲಿ ನೀಡಬೇಕು. ಅದೇ ರೀತಿ ಸಾರಜನಕ ರಂಜಕ 10 ಕೊಡಬೇಕು, ಪೊಟ್ಯಾಷನ 15 ಕೊಡಬೇಕು. ಇದು ನಾಟಿಗೆ ಬೇಕಾದಂತಹ ಸಾಮಗ್ರಿಗಳು, ಪೋಷಕಾಂಶಗಳನ್ನು ಹೀಗೆ ಒದಗಿಸಬೇಕಾಗುತ್ತೆ. ಈ ಪೋಷಕಾಂಶಗಳನ್ನ ನಾವು 2 ಒದಗಿಸಬೇಕು. ಒಂದು ನಾವು ಪ್ರೂನಿಂಗ್ ಅಂತ ಹೇಳ್ತೀವಿ, ಚಾಟ್ನಿ ಮಾಡೋದು, ಸವರೋದು ಅಂತ ಹೇಳ್ತೀವಿ. ಈ ಮಾಡಿದಂತ ನಂತರ 1/2 ಸಾರಜನಕ ಮತ್ತೆ ರಂಜಕನ ಕೊಡಬೇಕು, ಮತ್ತೆ ಉಳಿದ ಗೊಬ್ಬರವನ್ನ 1.5 ತಿಂಗಳಾದ ಮೇಲೆ ಮತ್ತೆ ಉಳಿಕೆ ಗೊಬ್ಬರನ ಕೊಡಬೇಕಾಗುತ್ತೆ. ಮತ್ತೆ ಆಮೇಲೆ ರೋಸ್ ಮಿಕ್ಸ್ ಅಂತ ಬರುತ್ತೆ, ಇದು ಏನಿಲ್ಲ, ಸಮ್ಮಿಶ್ರಣ ಸಾರಜನಕ ರಂಜಕ ಪೊಟಾಷ್ 3 ಸೇರ್ತಕ್ಕಂಥ ರೋಸ್ ಮಿಕ್ಸ್ಚರ್ ಅಂತಿದೆ. ಅದರಲ್ಲಿ ಮೈಕ್ರೋನ್ಯೂಟ್ರಿಯೆಂಟ್ಸ್ ಕೂಡ, ಲಘು ಪೋಷಕಾಂಶಗಳು ಸಹ ಇರ್ತವೆ. ಅದನ್ನ ನಾವು 100 ಒಂದು ಗಿಡಕ್ಕೆ ಕೊಡಬೇಕು ಅಂತೇಳಿ ಒಂದು ರೆಕಮೆಂಡೇಶನ್ ಇದೆ. ಇವು ಇದರ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳು. ನಾಟಿ ಮಾಡಲಿಕ್ಕೆ ಸೂಕ್ತವಾದಂತಹ ಕಾಲ ಯಾವುದು, ಮತ್ತೆ ಹೇಗೆ ನಾಟಿ ಮಾಡಿದ್ರೆ ಒಳ್ಳೇದು ಅಂತೀರಿ? ಸಾಮಾನ್ಯವಾಗಿ ನಾವು ನಾಟಿ ಮಾಡೋದು ಸೂಕ್ತ ಕಾಲ ಅಂದ್ರೆ ಜೂನ್ ಮತ್ತೆ ಅಕ್ಟೋಬರ್, ಈ 2 ಸಮಯದಲ್ಲೂ ಗಿಡಗಳು ರೆಸ್ಟ್ ನಲ್ಲಿರ್ತವೆ, ಇದು ಸೂಕ್ತವಾದ ಸಮಯ. ಆದ್ರೆ ಈ ಬೆಳೆ ಬಹುವಾರ್ಷಿಕವಾಗಿರೋದ್ರಿಂದ ನಾವು ನೀರಾವರಿನಲ್ಲಿ ಈ ಬೆಳೆನ ಬೆಳೆ ಉತ್ಪಾದನೆ ಮಾಡಬೇಕು. ಆದ್ರಿಂದ ಇದನ್ನು ವರ್ಷಪೂರ್ತಿನೂ ನಾಟಿ ಮಾಡಬಹುದು, ಯಾವುದೇ ತೊಂದರೆ ಆಗೋದಿಲ್ಲ. ನಮ್ಮ ಹತ್ರ ನೀರಾವರಿ ವ್ಯವಸ್ಥೆ ಇರಬೇಕು. ಆಮೇಲೆ ನಾಟಿ ಮಾಡೋ ವಿಧಾನ ಅಂತಂದ್ರೆ, ನಾವು ಒಂದು 2.5 ಅಂತರದಲ್ಲಿ ಗುಂಡಿಗಳನ್ನ ತೆಗಿಬೇಕು. ಆ ಗುಂಡಿಗಳು 45 ಉದ್ದ, ಅಗಲ, ಆಳ ಇರೋಂತ ಗುಂಡಿಗಳನ್ನ ತೆಗಿಬೇಕು. ಈ ಗುಂಡಿನಲ್ಲಿ ನಾವು ಮೇಲೆ ಹೇಳದಂತ ತಿಪ್ಪೆ ಗೊಬ್ಬರ ಆಗಲಿ ಇತರೆ ಪರಿಕರಗಳನ್ನು ಹಾಕಿ ನಾಟಿ ಮಾಡಬೇಕು. ನಾಟಿ ಮಾಡಿ ನಾವು ಡ್ರಿಪ್ ಲೈನ್ ಅನ್ನ ಎಳಿಬೇಕು. ಇದು ನಾಟಿ ಮಾಡುವಂತ ವಿಧಾನ. ಡ್ರಿಪ್ ಲೈನ್ ಎಳೆದ್ಮೇಲೆ ನಾಟಿ ಮಾಡಿದ ಒಂದು 1-10 ಪೈಪ್ ಅಲ್ಲಿ ನೀರು ಕೊಡಬೇಕು, ಪ್ರತಿ ಗಿಡಕ್ಕೂ ನೀರು ಕೊಡಬೇಕು. ಒಂದು ಸ್ವಲ್ಪ ಎಸ್ಟಾಬ್ಲಿಷ್ ಆದ್ಮೇಲೆ ಒಂದು 2 ಆದ ನಂತರ ನಾವು ಡ್ರಿಪ್ ಮುಖಾಂತರ ನೀರನ್ನ ಹರಿಸೋದಕ್ಕೆ ಇದು ಮಾಡಬಹುದು ಸರ್. ನೀರಾವರಿ ನಿರ್ವಹಣೆಯನ್ನ ಹೇಗೆ ಮಾಡಬೇಕಾಗುತ್ತೆ, ಯಾವ್ಯಾವ ಸಂದರ್ಭದಲ್ಲಿ ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ನೀರನ್ನ ನೀಡಬೇಕಾಗುತ್ತೆ? ನಾವು ವಾತಾವರಣಕ್ಕೆ ಅನುಗುಣವಾಗಿ 10 ಇದು ಮೊದಲನೇ ಹಂತದಲ್ಲಿ ಹೇಳಿದೆ, 2 ಯಾವ ರೀತಿ ನೀರು ಕೊಡಬೇಕು ಅಂತೇಳಿ. ತದನಂತರ ನಾವು ಡ್ರಿಪ್ ಮುಖಾಂತರ ನೀರು ಕೊಡಬೇಕು. ಸುಮಾರು 4 ನೀರು ಡ್ರಿಪ್ ಮುಖಾಂತರ 1 square meter ಏರಿಯಾದಲ್ಲಿ ನೀಡಬೇಕಾಗುತ್ತೆ, 4 liter. ಆಮೇಲೆ ವಾತಾವರಣ, ಈಗ ಬೇಸಿಗೆ ಕಾಲದಲ್ಲಿ ಸ್ವಲ್ಪ ಜಾಸ್ತಿ ಬೇಕಾಗ್ಬೋದು, ಚಳಿಗಾಲದಲ್ಲಿ ಸ್ವಲ್ಪ ಕಡಿಮೆ ಬೇಕಾಗ್ಬೋದು. ಇದು ಒಂದು ಅಂದಾಜು 4 liter. ಮತ್ತೆ ವಾತಾವರಣ ಹೇಗಿರುತ್ತೆ ಅದನ್ನ ನೋಡಿಕೊಂಡು ನಾವು ನೀರನ್ನ ಕೊಡ್ತಾ ಇರಬೇಕು. ಈ ಗುಲಾಬಿ ಗಿಡದಲ್ಲಿ ಒಂದು ವಿಶೇಷ ಏನು ಅಂತ ಹೇಳಿದ್ರೆ, ಚಾಟ್ನಿ ಮಾಡೋದು ಅಥವಾ ಪ್ರೂನಿಂಗ್ ಅಂತ ಏನ್ ಕರಿತೀವಿ ಅದು ಬಹಳ ಮುಖ್ಯವಾದದ್ದು. ನಾವೆಷ್ಟು ಚಾಟ್ನಿ ಮಾಡ್ತೀವೋ ಅಷ್ಟು ಕೂಡ ಹೂ ಪಡೀಲಿಕ್ಕೆ ಸಾಧ್ಯ ಆಗುತ್ತೆ, ಇಲ್ಲ ಅಂತ ಅಂದ್ರೆ ಒಳ್ಳೆ ಇಳುವರಿಯನ್ನ ಪಡೀಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈ ನಿಟ್ಟಿನಲ್ಲಿ ಈ ಸವರಿಕೆ ಅಥವಾ ಚಾಟ್ನಿಯನ್ನ ಯಾವ್ಯಾವ ಸಂದರ್ಭದಲ್ಲಿ ಹೇಗೆ ಮಾಡಬೇಕಾಗುತ್ತೆ? ಸಾಮಾನ್ಯವಾಗಿ ಗುಲಾಬಿ ಹೂವು ಬಿಡೋದು ಹೊಸ ರೆಂಬೆಯಿಂದ, ಯಾವಾಗ್ಲೂ ಕೂಡ ನೀವು ಹಾಗೇನ್ ಚಾಟ್ನಿ ಮಾಡ್ಲಿಲ್ಲ, ಸವರ್ಲಿಲ್ಲ, ಹಂಗೆ ಬಿಟ್ಟಿದ್ರೆ ಕೆಲವು ಸಂದರ್ಭಗಳಲ್ಲಿ ಮರದ ತರನೂ ಗುಲಾಬಿ ಬೆಳೆಯುತ್ತೆ. ಗುಲಾಬಿ ಮರದ ತರ ಬೆಳೆಯುತ್ತೆ, ಆದ್ರೆ ಹೂವು ಬಿಡೋದು ಮಾತ್ರ ತುದಿನಲ್ಲಿ ಮಾತ್ರ. ಅಂದ್ರೆ ಹೊಸ ಹೊಸದು ಎಲ್ಲಿ ಬರುತ್ತೆ, ಕುಡಿಯಲ್ಲಿ ಬರುತ್ತೆ, ಅಲ್ಲಿ ಮಾತ್ರ ಹೂವು ಬಿಡುತ್ತೆ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು, ನಾವೇನ್ ರೆಕಮೆಂಡ್ ಮಾಡ್ತೀವಿ, ನಾವು ವರ್ಷದಲ್ಲಿ 2 ಚಾಟ್ನಿ ಮಾಡ್ಬೇಕು, ಕಟ್ ಮಾಡ್ಬೇಕು. ಯಾವ ರೀತಿ ಕಟ್ ಮಾಡ್ಬೇಕು? ಈ ಅಡ್ಡಾದಡ್ಡಿ ಬೆಳೆದಿರುತ್ತೆ ಕೆಲವೊಂದು ರೆಂಬೆಗಳು, ಅಡ್ಡಾದಿಡ್ಡಿ ಬೆಳೆದಿರ್ತಕ್ಕಂಥ ರೆಂಬೆಗಳು, ಕೆಲವು ಸತಿ ರೋಗ ಬಂದಿರುತ್ತೆ, ಕೀಟ ಅಫೆಕ್ಟ್ ಆಗಿರುತ್ತೆ, ಇಂಥ ಬೇಡವಾದಂಥ ಕಡ್ಡಿಗಳನ್ನ ಮೊದಲು ತೆಗಿಬೇಕು. ಮೊದಲು ತೆಗೆದುಬಿಟ್ಟು ಗಾಳಿ ಆಡಬೇಕು, ಬೆಳಕು ಬೀಳಬೇಕು, ನೇರವಾಗಿ ಬೆಳಕು ಬೀಳಬೇಕು. ಇನ್ನೊಂದು, ಗುಲಾಬಿಗೆ ಹೆಚ್ಚು ಹೂ ಬಿಡಬೇಕು ಅಂದರೆ ಹೆಚ್ಚು ಬಿಸಿಲು ಬೀಳಬೇಕು, ಅದು ಗಿಡದ ಒಳಭಾಗಕ್ಕೆ ಎಲ್ಲದಕ್ಕೂ ಹೆಚ್ಚು ಬಿಸಿಲು ಬೀಳಬೇಕು. ಹೆಚ್ಚು ಬಿಸಿಲು ಯಾವಾಗ ಬೀಳುತ್ತೆ ಅವಾಗ ಹೆಚ್ಚು ಹೂಗಳು ಬರುತ್ತೆ. ಈ ತರ ಬೆಳಕು ಒಳಗಡೆ ಹೋಗೋಕೋತರ ನಾವು ಚಟ್ನಿ ಮಾಡ್ಬೇಕು. ಮತ್ತೆ ಸಾವಿರಕಾಯಿಯಲ್ಲಿ ಎರಡ್ ತರ ಇದೆ. ಇದು ಮೊದಲನೇ ವರ್ಷದಲ್ಲಿ ಬಹುಶಃ ಬರ್ಲಿಕ್ಕಿಲ್ಲ, ಒಂದೇ ಸಲ ಈಗಳದಾಗ ಅಡ್ಡದಿಡ್ಡಿ ಬೆಳೆದಿರೋದನ್ನ ಮಾತ್ರ ತೆಗೆದ್ರೆ ಸಾಕಾಗುತ್ತೆ. ಆದ್ರೆ ಮುಂದಿನ ಎರಡನೇ ವರ್ಷ, ಮೂರನೇ ವರ್ಷ, ಐದನೇ ವರ್ಷ ಆದ್ಮೇಲೆ ಪದೇ ತುಂಬಾ ದೊಡ್ಡದಾಗುತ್ತೆ. ಅವಾಗ ನಾವು ಹೆಚ್ಚು ಸೌರಕ್ಕೆ ಗಮನ ಕೊಡ್ಬೇಕಾಗುತ್ತೆ. ಬೇಸಿಗೆನಲ್ಲಿ ಈ ತರ ಹೆಚ್ಚು ಪದೆ ಬೆಳ್ಕೊಂಡಾಗ ನಾವು 40-60 ಸೆಂಟಿಮೀಟರ್ ವರ್ಗು ಕಟ್ ಮಾಡ್ಬೇಕು. 40-60 ಸೆಂಟಿಮೀಟರ್ ಭೂಮಿಯಿಂದ ಹಿಡಿದು ಉಳಿದಿದ್ದನ್ನೆಲ್ಲ ಕಟ್ ಮಾಡಬೇಕು. ಇದನ್ನ ಬೇಸಿಗೆನಲ್ಲಿ ಈ ತರ ಮಾಡ್ಬೇಕು. ಚಳಿಗಾಲದಲ್ಲಿ ಅಂದ್ರೆ ಅಕ್ಟೋಬರ್ ತಿಂಗಳಲ್ಲಿ ನಾವು ಮಿನಿಮಲ್ ಪ್ರೂನಿಂಗ್ ಅಂತ ಹೇಳ್ತೀವಿ, ಅಂದ್ರೆ ಈ ರೋಗ ಬಂದಿರೋದು ಅಂತ ಅಡ್ಡ ಬೆಳೆದಿರೋದನ್ನ ಮಾತ್ರ ಕಟ್ ಮಾಡ್ಬೇಕು. ಈ ತರ ನಾವು ಗಿಡ ಬೆಳೆದಿರೋ ಅನುಗುಣವಾಗಿ ನಾವು ಪ್ರೂನಿಂಗ್ ಮಾಡ್ಬೇಕು ಅಥವಾ ಸವರ್ಬೇಕು. 6 ತಿಂಗಳಿಗೆ ಒಂದ್ಸರಿ ಮಾಡ್ಬೇಕು ಅಂತ ಹೇಳಿದ್ರಿ, ಯಾವ್ಯಾವ ಸಂದರ್ಭದಲ್ಲಿ ಮಾಡೋದು ಸೂಕ್ತ ಅಂತ? ಒಂದು ಬೇಸಿಗೆ, ಮೇ ತಿಂಗಳಲ್ಲಿ. ಎರಡನೇದು ಚಳಿಗಾಲದಲ್ಲಿ, ಅಕ್ಟೋಬರ್. ಎರಡು ಸಂದರ್ಭದಲ್ಲೂ ಗಿಡ ರೆಸ್ಟ್ ಅಲ್ಲಿ ಇರುತ್ತೆ, ಆಕ್ಟಿವಿಟಿ ಇರೋದಿಲ್ಲ. ಅಂತ ಸಂದರ್ಭದಲ್ಲಿ ನಾವು ಸವರ್ಬೇಕು, ಚಟ್ನಿ ಮಾಡಿದ್ರೆ. ಚಟ್ನಿ ಮಾಡಬೇಕು ಅಂತಂದ್ರೆ ಈಗ ಮೇ ನಲ್ಲಿ ನಾವು ಒಂದ್ಸರಿ ಚಟ್ನಿ ಮಾಡಿದ್ರೆ ಅಕ್ಟೋಬರ್ ವರೆಗೂ ಹೂ ಕೊಡ್ತಾ ಇರುತ್ತದೆ? ಇಲ್ಲ, 1.5 ತಿಂಗಳ ನಂತರ, ಜುಲೈ 15ಕ್ಕೆ ಶುರು ಆಗುತ್ತೆ. ಜುಲೈಯಿಂದ ಅಕ್ಟೋಬರ್ ವರೆಗೂ ಇರುತ್ತೆ, ಅಲ್ಲಿವರೆಗೂ ಬರ್ತಾ ಇರುತ್ತೆ. ಆಮೇಲೆ ಕಡಿಮೆ ಆಗುತ್ತದೆ. ಅದು ಹೆಂಗಿರುತ್ತೆ ಅಂದ್ರೆ, ನೀವು ಒಂದು ಗಿಡ ಒಂದು ಚಟ್ನಿ ಮಾಡಿದ ತಕ್ಷಣ ಒಂದ್ ರೆಂಬೆ ಬರುತ್ತೆ. ಒಂದ್ ರೆಂಬೆ ನಿಮ್ಗೆ ಕೆಲವು ಸತಿ 1.5 ಅಡಿ ಇರುತ್ತೆ, 2 ಅಡಿವರೆಗೂ ಒಂದ್ ರೆಂಬೆ ಬರುತ್ತೆ. ಈ 2 ಅಡಿನಲ್ಲಿ ಎತ್ತರದಲ್ಲಿ ಸುಮಾರು 15-20 ಎಲೆ ಇರುತ್ತೆ. ಪ್ರತಿ ಎಲೆ ಹತ್ರನು ಒಂದೊಂದು ಮೊಗ್ಗಿರುತ್ತೆ. ಆ ಪ್ರತಿ ಒಂದ್ ಮೊಗ್ಗುನು ಮೇಲ್ಗಡೆಯಿಂದ ಒಂದೊಂದು ಹೂವು ಕೊಡ್ತಾ ಬರುತ್ತೆ. ಅದಕ್ಕೋಸ್ಕರ ಹೊಸ ರೆಂಬೆ ಬರಬೇಕು, ಹೊಸ ರೆಂಬೆ ಬಂದು ಹೊಸ ಎಲೆ ಬರಬೇಕು. ಎಲೆ ಕೆಳಗಡೆ ಒಂದು ಮೊಗ್ಗಿರುತ್ತೆ, ಆ ಮೊಗ್ಗಿಂದ ಒಂದು ಹೂವು ಬರುತ್ತೆ. ಎಷ್ಟು ಮೊಗ್ಗಿರುತ್ತೆ ಅಷ್ಟು, ಅದಕ್ಕೋಸ್ಕರ ನಾವು ಚಟ್ನಿ ಮಾಡಬೇಕು. ಈ ಕಾಲಕ್ಕೆ ಅನುಗುಣವಾಗಿ ಚಟ್ನಿ ಮಾಡುವ ಮೂಲಕ ನಾವು ಒಳ್ಳೆ ಇಳುವರಿಯನ್ನು ನಿರೀಕ್ಷೆ ಮಾಡಬಹುದು. ಮೇ ಮತ್ತೆ ಅಕ್ಟೋಬರ್ 2 ಸೂಕ್ತ ಕಾಲ ಅಂತ ಹೇಳಿದೆ. ಆದ್ರೆ ನಿಮ್ಮ ಹಬ್ಬ ಅನುಗುಣವಾಗಿ, ಮದುವೆ ಸೀಸನ್ ಅನುಗುಣವಾಗಿ, 45 ದಿವಸ ಮುಂಚಿತವಾಗಿ ನಾವು ಕೂಡ ನಿಮ್ಗೆ ಯಾವಾಗ ಬೇಕು ಅವಾಗ ಚಟ್ನಿ ಮಾಡಿ ಮಾಡಿದ್ರೆ ನಮ್ಗೆ 45 ದಿವಸದ ನಂತರ ಹೂ ಸಿಕ್ಕುತ್ತೆ. ಇದರ ಒಂದು ಸರಳವಾದಂತಹ ಸೂತ್ರ ಅಂದ್ರೆ ನಮ್ಗೆ ಅಗತ್ಯಕ್ಕೆ ಅಂದ್ರೆ ನಮ್ಗೆ ಯಾವಾಗ ಬೇಕೋ ಅವಾಗ ಪಡ್ಕೊಳ್ಳೋದು ನಮ್ಮ ಕೈನಲ್ಲೇ ಇರುತ್ತೆ. ಹಾಗೆ ಅದನ್ನ ಯೋಜನೆ ಮಾಡ್ಕೊಂಡು ಮಾಡ್ತಾ ಹೋದ್ರೆ ಅನುಕೂಲ ಆಗುತ್ತೆ. ಇನ್ನು ಈ ಗುಲಾಬಿ ಏನು ತುಂಬಾ ದೊಡ್ಡದಾಗಿ ಬೆಳೆಯೋದಿಲ್ಲ, ದೊಡ್ಡದಾಗಿ ಬೆಳೆಯಕ್ಕೆ ಬಿಡೋದು ಇಲ್ಲ, ಹಂಗಾಗಿ ನೆರಳಿರೋದಿಲ್ಲ, ಹಂಗಾಗಿ ಸಹಜವಾಗಿ ಕಳೆ ಅನ್ನುವಂಥದ್ದು ಹೆಚ್ಚಾಗಿ ಬರುತ್ತೆ. ಈ ಕಳೆಯನ್ನ ಹೇಗೆ ಗುಲಾಬಿ ತೋಟಗಳಲ್ಲಿ ನಿರ್ವಹಣೆ ಮಾಡ್ತಕ್ಕಂಥದ್ದು? ಮೊದಲನೇ ಸತಿ ನಾಟಿ ಮಾಡಬೇಕಾದ್ರೆ ನಾವು ಮಲ್ಚಿಂಗ್ ಶೀಟ್ ಅನ್ನ ಒಂದ್ಸತಿ ಹಾಕ್ಬೋದು. ಒಂದ್ಸತಿ ಹಾಕಿದ್ರೆ 2 ವರ್ಷ ನಮ್ಗೆ ಯಾವುದೇ ಕಳೆ ಬರಲ್ಲ, ಬರೋದಿಲ್ಲ. 2 ವರ್ಷದೊಳಗಡೆ ಈ ಗಿಡ ದೊಡ್ಡದಾಗಿರುತ್ತೆ, ಗಿಡ ದೊಡ್ಡದಾಗಿರೋದ್ರಿಂದ ಕಳೆ ಪ್ರಮಾಣನು ಕಡಿಮೆ ಇರುತ್ತೆ. ಹಾಗೂ ಇದಾಯ್ತು ಅಂದ್ರೆ ನಾವು ಸಾಮಾನ್ಯವಾಗಿ ಪಾತಿಗಳ ಸುತ್ತಮುತ್ತ ಕಳೆ ಹತೋಟಿ ಮಾಡಬೇಕು. ಹತೋಟಿ ಮಾಡಿ ಬೇರೆ ಕೃಷಿ ತ್ಯಾಜ್ಯದಿಂದ ಮುಚ್ಚೋದ್ರ ಮುಖಾಂತರ ಸಹ ನಾವು ಕಳೆಗಳನ್ನ ಹತೋಟಿ ಮಾಡಬಹುದು. ಇನ್ನೊಂದು ಅಂದ್ರೆ ಉರುಳಿನ ಹಾಕಿದ್ರೆ ಅದು ಸಾರಜನಕನು ಕೊಡುತ್ತೆ, ಬೇರೆ ಕಳೆಗಳನ್ನ ಹತೋಟಿ ಮಾಡುತ್ತೆ. ಇದು ಒಂದು ಒಳ್ಳೆ ಸೂತ್ರ. ಹೀಗೆ ಕಳೆ ನಿರ್ವಹಣೆಯನ್ನ ಮಾಡಬಹುದು, ಗುಲಾಬಿ ತೋಟಗಳಲ್ಲಿ ನಾವು ಮಾಡಬಹುದು. ಇನ್ನು ಗುಲಾಬಿಗೆ ಸಾಮಾನ್ಯವಾಗಿ ಯಾವೆಲ್ಲ ರೋಗ ಮತ್ತು ಕೀಟಗಳು ಬರತಕ್ಕಂಥ ಸಾಧ್ಯತೆ ಇರುತ್ತೆ, ಅವುಗಳನ್ನ ಹೇಗೆ ನಿರ್ವಹಣೆ ಮಾಡ್ತಕ್ಕಂಥದ್ದು? ಸಾಮಾನ್ಯವಾಗಿ ಗುಲಾಬಿನಲ್ಲಿ ಕೀಟಗಳ ಬಾಧೆ ಜಾಸ್ತಿ. ಕೀಟಗಳಲ್ಲಿ ರಸ ಇರೋ ಕೀಟ ಮತ್ತೆ ಹೂವು ತಿನ್ನುವಂತ ಕೀಟಗಳಿದೆ. ಕೀಟಗಳು, ಈ ರಸ ಇರತ ಕೀಟಗಳ ಗುಂಪಿನಲ್ಲಿ ಮೂರಿದೆ. ಒಂದು ಥ್ರಿಪ್ಸ್ ಅಂತ ಹೇಳ್ತೀವಿ, ಇನ್ನೊಂದು ಏನು ಕರಿಯನು ಬಿಳಿಯನು, ಎರಡ್ ತರ ಇದೆ. ಇವು ರಸ ಇರೋದ್ರ ಮುಖಾಂತರ ಎಲೆ ಮತ್ತು ಬೆಳೀತಾ ಇರತಕ್ಕಂತ ಕುಡಿ ಇರುತ್ತಲ್ಲ, ಆ ಕುಡಿನ ರಸ ಯಥೇಚ್ಛವಾಗಿರುತ್ತೆ. ಆ ರಸ ಏರ್ಬಿಟ್ಟು ಅದರದ ರೆಂಬೆ ಬೆಳೆಯೋದಾಗ ರೀತಿ ಕುಂಠಿತಾಗೋ ರೀತಿ ಆಗುತ್ತೆ. ಆಮೇಲೆ ಮೊಗ್ಗಾಗಿದ್ರೆ, ಹೂವು ಆಗಿದ್ರೆ, ಆ ಹೂವಿನ ಸುತ್ತಮುತ್ತ ಒಳ ಪದರದಲ್ಲೂ ಸಹ ರಸ ಇರೋಕೆ ಸ್ಟಾರ್ಟ್ ಮಾಡ್ತೇವೆ. ಈ ರಸ ಇರೋದ್ರಿಂದ ಮಿರಾಬಲ್ ತಳಿ ಕೆಂಪದಿರುತ್ತೆ, ಆದ್ರೆ ಆ ಎಲ್ಲ ರಸ ಏರಿ ಅದೊಂದು ಕಲರ್ನ ಕಳೆ ಇರೋದಿಲ್ಲ, ಕಳೆ ಗಟ್ಟುತ್ತೆ, ಈ ತರ ಇದಾಗುತ್ತೆ. ಅದಕ್ಕೋಸ್ಕರ ನಾವು ಯಾವಾಗ ರಸ ಇರಕ್ ಸ್ಟಾರ್ಟ್ ಆಗುತ್ತೆ ಅವಾಗ ನಾವು ಈ ರಸ ಇರದ ಕೀಟಗಳನ್ನ ಹತೋಟಿ ಮಾಡಬೇಕು. ಈ ಹತೋಟಿ ಮಾಡೋದಕ್ಕೆ ಮೂರು ರಾಸಾಯನಿಕ ಕೀಟನಾಶಕಗಳಿದ್ದಾವೆ. ಒಂದು ಇಮಿಡಾ ಕ್ಲೋರೋಫಿಡ್ ಅಂತೇಳಿ, ಇದು 1/2 ml ನೀರಿನಲ್ಲಿ ಹಾಕಿ ನಾವು ಸಿಂಪಡಣೆ ಮಾಡಬೇಕು. ಅದೇ ತರ ಇದರ ಹತೋಟಿ ಆಗ್ಲಿಲ್ಲ ಅಂತಂದ್ರೆ ಎರಡನೇ ಸಿಂಪಡಣೆ ಆಗಿ ನಾವು ಡೈಮಿಥಮಾಕ್ಸ್ ಅಂತ ಹೇಳಿ ಬರುತ್ತೆ, ಅದನ್ನ ನಾವು ಸ್ಪ್ರೇ ಮಾಡಬೇಕು. ಆಮೇಲೆ ಮೂರನೇ ಸಿಂಪಡಣೆಗೆ ಡೈಫೆಂಥೂರಿಯಾನ್ ಅಂತ ಬರುತ್ತೆ, ಅದನ್ನ 1/2 g ಪ್ರತಿ ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡಿ ಸಿಂಪಡಣೆ ಮಾಡಬೇಕು. ಈ ತರ ಮೂರು ರೊಟೇಷನ್ ಮಾಡೋದ್ರಿಂದ ಈ ಹುಳಗಳು ಕಳೆನಾಶಕಕ್ಕೆ ಹೊಂದ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ, ಹತೋಟಿಗೆ ಬರ್ತವೆ. ಮತ್ತೆ ಆಮೇಲೆ ಕೆಲವೊಂದ್ಸತಿ ನಾವು ಯಾವುದೇ ಮಿಶ್ರಣವಾದಂತ ರಾಸಾಯನಿಕ ಕೀಟನಾಶಕಗಳನ್ನ ಸಿಂಪಡಣೆ ಮಾಡಿದ್ರು ಕೂಡ ಹತೋಟಿಗೆ ಬರಲ್ಲ. ಯಾಕೆ ಅಂದ್ರೆ ಇವೆಲ್ಲ ಮರಿ ಹಾಕೋದೆಲ್ಲ ಮೊಟ್ಟೆ ಇಡೋದೆಲ್ಲ ಭೂಮಿನಲ್ಲಿ, ಇವು ಕೀಟಗಳು ರಸ ಇರೋದು ಗಿಡದಲ್ಲಿ, ನಾವು ಗಿಡಕ್ಕೆ ಸ್ಪ್ರೇ ಮಾಡ್ತೀವಿ. ಅದಕ್ಕೋಸ್ಕರ ಯಾವುದೇ ಸಂದರ್ಭಗಳಲ್ಲಿ ರಸ ಇರೋ ಕೀಟಗಳು ಹತೋಟಿಗೆ ಬರಲಿಲ್ಲ ಅಂತ ಸಂದರ್ಭದಲ್ಲಿ ನಾವು ಕ್ಲೋರೋಪೈರಿಪಸ್ 2 ml ಪ್ರಮಾಣದಲ್ಲಿ ಭೂಮಿಗೆ ಸಿಂಪಡಣೆ ಗಿಡಕ್ಕಲ್ಲ, ಯಾಕೆಂದ್ರೆ ಮೊಟ್ಟೆ ಮತ್ತೆ ಮರಿಗಳೆಲ್ಲ ಅಲ್ಲಿರುತ್ತೆ ಅಲ್ಲಿರುತ್ತೆ. ನಾವು ಯಾವುದೇ ಕೀಟನಾಶಕ ಸ್ಪ್ರೇ ಮಾಡಿ ಗಿಡಕ್ಕೆ ಸ್ಪ್ರೇ ಮಾಡಿದ್ರೆ 15 ದಿನ ಆದ್ಮೇಲೆ ಮತ್ತೆ ಬರ್ತವೆ, ಯಾಕೆಂದ್ರೆ ಭೂಮಿನಲ್ಲಿ ಇರ್ತಾವೆ. ಅದಕ್ಕೋಸ್ಕರ ಹತೋಟಿಗೆ ಬರಲಿಲ್ಲ ಸಂದರ್ಭದಲ್ಲಿ ನಾವು ಭೂಮಿಗೂ ಸಹ ಕ್ಲೋರೋಪೈರಿಪಸ್ 2 ml ಮಿಶ್ರಣ ಮಾಡಿ ಸಿಂಪಡಣೆ ಮಾಡೋದ್ರಿಂದ ಹತೋಟಿ ಮಾಡಬಹುದು. ಇದು ರಸ ಇರತಕ್ಕಂಥ ಕೀಟಗಳ ಹತೋಟಿ ವಿಧಾನ. ಅದೇ ರೀತಿ ಹೂ ತಿನ್ನುವ ಕೀಡೆ ಇದೆ, ಇದು ಏನ್ ಮಾಡುತ್ತೆ, ಪತಂಗ ಮೊಗ್ಗಿದ್ದಾಗ ಅದರಲ್ಲಿ ಮೊಟ್ಟೆ ಇಡುತ್ತೆ, ಮೊಗ್ಗು ಇನ್ನೇನು ಓಪನ್ ಆಗಬೇಕು ಅನ್ನೋ ಹಂತದಲ್ಲಿ ಈ ಲಾರ್ವಾ ಬರುತ್ತೆ ಹೊರಗಡೆಯಿಂದ, ಆ ಲಾರ್ವಾ ಬಂದು ಹೂವನ್ನ ಕೊರೆಯುತ್ತೆ, ಕೊರೆದು ಅದು ಮಾರುಕಟ್ಟೆ ವ್ಯಾಲ್ಯೂ ಅಂತ ಏನ್ ಹೇಳ್ತೀವಿ ಅದು ಗುಣಮಟ್ಟ ಕಡಿಮೆ ಆಗುತ್ತೆ, ಮಾರುಕಟ್ಟೆಯಲ್ಲಿ ಮಾರುಕಟ್ಟೆ ಮಾಡಕ್ ಆಗದೇ ಇಲ್ಲ. ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ ಇದು ರಾತ್ರಿ ಹೊತ್ತು ಮಾತ್ರ ಆಕ್ಟಿವಿಟಿ ಜಾಸ್ತಿ ಇದ್ರು, ಬೆಳಗ್ಗೆ ನಾವು ತೋಟಕ್ಕೆ ಹೋದಾಗ ಏನು ಕಾಣೋದಿಲ್ಲ, ರಾತ್ರಿ ಬಂದು ಹುಳ ತೂತ ಮಾಡಿ ಹೂವದ ಆಕಾರವನ್ನ ನಿರ್ವಿಕಾರ ಮಾಡುತ್ತೆ. ಇದನ್ನ ಹತೋಟಿ ಮಾಡೋದಕ್ಕೋಸ್ಕರ ಲ್ಯಾಮ್ಡಾಸ್ ಸೈಲೋತ್ರಿನ್ ಅಂತೇಳಿ ಒಂದು ಮಾರ್ಕೆಟ್ ಅಲ್ಲಿ ಕೀಟನಾಶಕ ಸಿಗುತ್ತೆ, ಇದನ್ನ 1/2 ml ನೀರಿನಲ್ಲಿ ಹಾಕಿ ಸಿಂಪಡಣೆ ಮಾಡಬೇಕು. ಮತ್ತೆ ರಾತ್ರಿ ಹೊತ್ತು ಸಾಧ್ಯ ಆದ್ರೆ ಒಂದು ಬೆಂಕಿ ಬಲೆ ಹಾಕೋದ್ರ ಮುಖಾಂತರ ಸಹ ಇದನ್ನ ಹತೋಟಿ ಮಾಡಬಹುದು. ಅದೇ ತರ ಇನ್ನೊಂದು ಜೇಡನುಸಿ ಅಂತಿದೆ, ಜೇಡನುಸಿ ಇದು ಸಾಮಾನ್ಯವಾಗಿ ಹೂಗಳು ಬಿಡೋ ಅಂತ ಹಂತದಲ್ಲಿ ಮಾತ್ರ ಬರೋದು. ಈಗ ನಾವು ಥ್ರಿಪ್ಸ್ ಮತ್ತೆ ಏನೇನಿದೆ ಅದು ಮೊದಲನೇ ಹಂತದಲ್ಲಿ ಬರುತ್ತೆ, ನಾವು ಚಾಟ್ನಿ ಮಾಡಿದಾಗ ಹೊಸ ರೆಂಬೆ ಬರುತ್ತಲ್ಲ ಅವಾಗ ರಸವತ್ತಾಗಿರ್ತವೆ ರೆಂಬೆಗಳು, ಆ ಸಂದರ್ಭದಲ್ಲಿ ಆ ಕೀಟಗಳ ಬಾಧೆ ಜಾಸ್ತಿ. ಕೊನೆ ಹಂತದಲ್ಲಿ ಹೂವು ಬಿಡೋ ಹಂತದಲ್ಲಿ ಜೇಡನುಸಿ ಬಾಧೆ ಜಾಸ್ತಿ ಇರುತ್ತೆ, ಇದು ಸಹ ರಸ ಇರುತ್ತೆ, ರಸ ಇರ್ಬಿಟ್ಟು ಹೂವಿನ ಗುಣಮಟ್ಟವನ್ನ ಕಡಿಮೆ ಮಾಡುತ್ತೆ. ಅದಕ್ಕೋಸ್ಕರ ಇದನ್ನ ಡೈಕೋಫಾಲ್ ಅಂತೇಳಿ 2.5 ml ಪ್ರತಿ ಲೀಟರ್ ನೀರು ಸೇರಿಸಿ ನಾವು ಸಿಂಪಡಣೆ ಮಾಡೋದ್ರ ಮುಖಾಂತರ ನಾವು ಈ ಜೇಡನುಸಿನ ಹತೋಟಿ ಮಾಡಬಹುದು. ಇವು ಕೀಟಗಳ ಬಾಧೆ. ಅದೇ ರೀತಿ ರೋಗಗಳು ಯಾವ್ದಪ್ಪ ಅಂದ್ರೆ ಕಪ್ಪು ಎಲೆ ಚುಕ್ಕಿ ರೋಗ ಅಂತ ಇದೆ, ಇದೇನಾಗುತ್ತೆ ಎಲೆಗಳ ಮೇಲೆ ಕಪ್ಪು ಚುಕ್ಕಿ ಆಗುತ್ತೆ, ಮೊದಲನೇ ಒಂದು ಚುಕ್ಕಿ ಆಗುತ್ತೆ, ಅದೇ ತರ ರೋಗ ಜಾಸ್ತಿ ಆದಂಗೆಲ್ಲ 2 ಚುಕ್ಕಿ 3 ಚುಕ್ಕಿ ಆಗುತ್ತೆ, ಕೊನೆ ಹಂತದಲ್ಲಿ ರೋಗ ಹತೋಟಿಗೆ ಬರಲಿಲ್ಲ ಸಂದರ್ಭದಲ್ಲಿ ಇಡೀ ಎಲೆ ಕಪ್ಪಾಗುತ್ತೆ, ಕಪ್ಪಾಗಿ ಬಿದ್ದೋಗುತ್ತೆ. ಇದರಿಂದ ಏನು ತೊಂದರೆ ಅಂತಂದ್ರೆ ಈ ದ್ಯುತಿ ಸಂಶ್ಲೇಷಣ ಕ್ರಿಯೆ ಆಗೋದಿಲ್ಲ, ಮತ್ತೆ ಗುಲಾಬಿ ಗಿಡಕ್ಕೆ ಉತ್ತಮವಾದ ಪೋಷಕಾಂಶಗಳು ಸಿಕ್ಕೋದಿಲ್ಲ, ಎಲೆ ಮುದುರಿ ಬಿದ್ದೋಗೋದ್ರಿಂದ. ಅದಕ್ಕೋಸ್ಕರ ಈ ರೋಗನ ನಾವು ಕಪ್ಪು ಚುಕ್ಕಿ ಕಂಡ ಹಂತದಲ್ಲೇ ಹತೋಟಿ ಮಾಡಬೇಕು. ಈ ಹತೋಟಿ ಮಾಡೋದಕ್ಕೆ ಪ್ರೊಪೆಕೋನಜಲ್ ಅಂತೇಳಿ ಒಂದು ಕೀಟನಾಶಕ ಇದೆ, ಇದನ್ನ 1 ml ಪ್ರತಿ ಲೀಟರ್ಗೆ ಸೇರಿಸಿ ನಾವು ಸಿಂಪಡಣೆ ಮಾಡೋ ಮುಖಾಂತರ ಈ ಕಪ್ಪು ಎಲೆ ಚುಕ್ಕಿ ರೋಗವನ್ನ ಹತೋಟಿ ಮಾಡಬಹುದು. ಇದರ ನಂತರ ಇನ್ನೊಂದು ಪ್ರಮುಖವಾದ ರೋಗ ಅಂದ್ರೆ ಬೂದಿ ರೋಗ ಅದು ಇದನ್ನ ಪೌಡ್ರಿ ಮಿಲ್ಡ್ಯೂ ಅಂತ ಹೇಳ್ತೀವಿ. ಈ ಪೌಡ್ರಿ ಮಿಲ್ಡ್ಯೂ ಬೆಳಗ್ಗೆ ಹೊತ್ತು ಮಂಜಿರುತ್ತೆ, ಮಧ್ಯಾಹ್ನ ಹೊತ್ತು ಬಿಸಿಲಿರುತ್ತೆ, ಇಂತಹ ಸಂದರ್ಭದಲ್ಲಿ ಪೌಡ್ರಿ ಮಿಲ್ಡ್ಯೂ ಬರೋದು ಜಾಸ್ತಿ. ಇದರ ರೋಗ ಲಕ್ಷಣಗಳು ಏನಪ್ಪಾ ಅಂತಂದ್ರೆ ಬೂದು ಬಣ್ಣದ ಎಲೆ ಚುಕ್ಕಿ ಕಾಣುತ್ತೆ ಮೊದಲು ಎಲೆಗಳ ಮೇಲೆ, ಅದ್ರ ಕೆಳಗಡೆ ಪೌಡರ್ ತರ ಬೆಳವಣಿಗೆ ಇರುತ್ತೆ, ಈ ಫಂಗೈ ಬೆಳವಣಿಗೆ ಇರುತ್ತೆ, ಶಿಲೀಂಧ್ರದ ಬೆಳವಣಿಗೆ ಇರುತ್ತೆ. ಇದು ಗಿಡದ ಎಲ್ಲಾ ಭಾಗಗಳನ್ನು ಆವರಿಸ್ಕೊಳ್ಳುತ್ತೆ, ಎಲೆ ಕಾಂಡ ಮತ್ತು ಮೊಗ್ಗು ಎಲ್ಲಾ ಭಾಗಗಳಿಗೂ ಈ ರೋಗ ಬರುತ್ತೆ. ಮತ್ತೆ ಆಮೇಲೆ ಇದನ್ನ ಹತೋಟಿ ಮಾಡಲಿಲ್ಲ ಅಂದ್ರೆ ಗಿಡ ಸಾಯುವಂತ ಸಂದರ್ಭ ಕೂಡ ಇರುತ್ತೆ. ಅದಕ್ಕೂ ಇದನ್ನ ಹತೋಟಿ ಮಾಡೋದಕ್ಕೆ ನಾವು ಕಾರ್ಬನ್ ಡೈಜಿಯಂ ಅಂತೇಳಿ 1 g ಪ್ರತಿ ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡಿ ಸ್ಪ್ರೇ ಮಾಡ್ತಾ ಇರಬೇಕು. ಪ್ರೊಪೈಲೈಟಿಕ್ ಆಗಿ 1 ತಿಂಗಳ ಅಂತರದಲ್ಲಿ 2-3 ಸ್ಪ್ರೇ ಮಾಡ್ತಾ ಇರಬೇಕು. ಮತ್ತೆ ವಾತಾವರಣ ನೋಡ್ತಾ ಇರಬೇಕು, ವಾತಾವರಣ ನೋಡ ಆಧಾರದಲ್ಲಿ ಯಾವಾಗ ಈ ತರ ಬಿಸಿಲು ಮತ್ತೆ ಮಂಜು ಜಾಸ್ತಿ ಆಗುತ್ತೆ ಅಂತ ಡೇ ನೈಟ್ ಟೆಂಪರೇಚರ್ ಅಂತ ಹೇಳ್ತೀವಿ, ಈ ವ್ಯತ್ಯಾಸ ಬಂದಾಗ ಈ ರೋಗದ ಉಲ್ಬಣ ಆಗುತ್ತೆ. ಅಂತ ಸಂದರ್ಭದಲ್ಲಿ ಹತೋಟಿನ ಮಾಡಬೇಕಾಗತ್ತೆ. ಇವು ಗುಲಾಬಿ ಗಿಡಕ್ಕೆ ಬರತಕ್ಕಂತ ಪ್ರಮುಖ ಕೀಟ ಮತ್ತು ರೋಗಗಳು. ಕೊಯ್ಲು ಯಾವಾಗ ಮಾಡಬೇಕಾಗುತ್ತೆ ಮತ್ತು ಎಷ್ಟು ಇಳುವರಿಯನ್ನ ನಿರೀಕ್ಷೆ ಮಾಡಬಹುದು? ನಾವು ಸಾಮಾನ್ಯವಾಗಿ ಈಗಾಗಲೇ ಹೇಳಿದೆ, ಚಾಟ್ನಿ ಮಾಡಿದ 45 ದಿವಸಕ್ಕೆ ಹೂವು ಬಿಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆವಾಗ ಸಾಮಾನ್ಯವಾಗಿ ಒಂದು 2ನೇ ವರ್ಷದಿಂದ ಗಿಡ 3 ಕೆಜಿ ಒಂದು ಗಿಡಕ್ಕೆ ನೀಡುತ್ತೆ, ಒಂದು ಗಿಡದಿಂದ. ಹಾಗೆ ನಾವು 1 ಎಕರೆ ಪ್ರದೇಶದಲ್ಲಿ 5 ಟನ್ ಹೂವನ್ನ ಕೊಯ್ಬಹುದು ಒಂದು ಕೊಯ್ಲಿಗೆ. ಈ ತರ ಬೆಳೆ ಉತ್ಪಾದನೆ ಮಾಡಬಹುದು. ಮತ್ತೆ ಇದು ವರ್ಷ ಪೂರ್ತಿ ಬಿಡತಕ್ಕಂತ ಹೂವು. ಮತ್ತೆ ಸಾಮಾನ್ಯವಾಗಿ ಬೇಸಿಗೆನಲ್ಲಿ ರೈತರು ಇದನ್ನ ಸ್ವಲ್ಪ ಪ್ರೂನಿಂಗ್ ಮಾಡಿಬಿಟ್ಬಿಡ್ತಾರೆ. ಯಾಕೆ ಅಂದ್ರೆ ರಸಾಯನ ಕೀಟಗಳು ಬೇಸಿಗೆನಲ್ಲಿ ತುಂಬಾ ಬಾಧೆ ಮಾಡ್ತವೆ. ಅದಕ್ಕೋಸ್ಕರ ಬೇಸಿಗೆ ಕಾಲದಲ್ಲಿ ಇದನ್ನ ಬೆಳೆಯಕ್ ಹೋಗಲ್ಲ. ಅಂದ್ರೆ ನೀವು ಫೆಬ್ರವರಿ ಮಾರ್ಚ್ ಆದ ನಂತರ ಮೇ ಜೂನ್ ವರೆಗೂ 15 ದಿವಸಕ್ಕೆ ಒಂದ್ಸತಿ ನೀರ್ ಹಾಕ್ತಾರೆ ಅಷ್ಟೇ, ಅದು ಬದುಕಿರ್ಬೇಕು. ಬಟ್ ಯಾವ ಎಲೆ ಬಿಡೋದಿಲ್ಲ, ಯಾವ ಹೂವ ಬಿಡೋದಿಲ್ಲ. ಈ ತರ ಪ್ರೂನಿಂಗ್ ಮಾಡಿ ಬಿಟ್ಬಿಡ್ತಾರೆ. ಮತ್ತೆ ಜೂನ್ ತಿಂಗಳಿಗೆ ಬಂದಾಗ ಅದಕ್ಕೆ ನೀರು ಉಣಿಸ್ಬಿಟ್ಟು ಹೂವು ಬರೋದಕ್ಕೆ ಬಿಡ್ತಾರೆ. ಇದು 1 ವರ್ಷದ ಸೈಕಲ್. ಈ ತರ ಇದನ್ನ 10 ವರ್ಷದವರೆಗೂ ನಾವು ಉತ್ತಮ ಗುಣಮಟ್ಟದ ಆರೈಕೆ ಮಾಡೋದ್ರ ಮುಖಾಂತರ ನಾವು ಬೆಳೆಯನ್ನ ತೆಗಿಬಹುದು. ಮಿರಾಬಲ್ ಗುಲಾಬಿ ಸೇರಿದಂತೆ ಯಾವುದೇ ಹೂವಿನ ಬೆಳೆಯನ್ನ ಮಾಡಬೇಕು ಅನ್ನೋರಿಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ, ನಿಮ್ಮ ಸಲಹೆ ಬೇಕು ಅಂತ ಹೇಳಿದ್ರೆ ಹೇಗೆ ಸಂಪರ್ಕವನ್ನು ಮಾಡ್ತಕ್ಕಂಥದ್ದು? ನಮ್ಮ ಸೋಮನಹಳ್ಳಿ ಕಾವಲ್ ಸಂಶೋಧನಾ ಕೇಂದ್ರಕ್ಕೂ ಭೇಟಿ ನೀಡಬಹುದು. ಯಾರಿಗೆ ಭೇಟಿ ನೀಡಕ್ಕಾಗೋದಿಲ್ಲ ಅಂತವರು ನಮ್ಮ ಮೊಬೈಲ್ ಸಂಖ್ಯೆಗೆ ಫೋನ್ ಮಾಡಿ ವಿಚಾರವನ್ನ ತಿಳ್ಕೋಬಹುದು. ನನ್ನ ಮೊಬೈಲ್ ಸಂಖ್ಯೆ 9743555667. ಇನ್ನೊಮ್ಮೆ ಹೇಳಿ ಸಂಪರ್ಕ ಸಂಖ್ಯೆ. 9743555667. ಒಳ್ಳೆಯದು ಡಾಕ್ಟರ್ ನಟರಾಜ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಮಿರಾಬಲ್ ಗುಲಾಬಿ ತಳಿಯ ಬೇಸಾಯ ಕ್ರಮಗಳ ಬಗ್ಗೆ ವಿವರವಾದಂತಹ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ಮಾಡಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದ ಸರ್. ಇದುವರೆಗೆ ಮಿರಾಬಲ್ ಗುಲಾಬಿ ತಳಿಯ ಬೇಸಾಯ ಕ್ರಮಗಳ ಕುರಿತಂತೆ ಹಾಸನ ತಾಲೂಕು ಸೋಮನಹಳ್ಳಿ ಕಾವಲ್ನಲ್ಲಿರುವ ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ಎಸ್ಕೆ ನಟರಾಜ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಂಧುವರೇ, ಇಲ್ಲಿಗೆ ಫಲಸಿರಿ ಪ್ರಾಯೋಜಿತ ಬಾನುಲಿ ಸರಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಮೂಲಕ ಪ್ರಸಾರ ಮಾಡಲು ಅನುವು ಮಾಡಿದ ತೋಟಗಾರಿಕೆ ಇಲಾಖೆಗೆ ಅಭಿನಂದನೆಗಳು. ಹಾಗೂ ಸರಣಿ ಕಾರ್ಯಕ್ರಮವನ್ನು ಆಲಿಸಿದ ನಮ್ಮ ರೈತ ಬಾಂಧವರಿಗೆ ಧನ್ಯವಾದಗಳು. ಇಲ್ಲಿಗೆ ಫಲಸಿರಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಇದುವರೆಗೆ ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ಫಲಸಿರಿ ಮೂಡಿಬಂತು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ಸಹಕಾರ ಗೋರಾ ರವಿಶಂಕರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ತೋಟಗಾರಿಕೆ ಇಲಾಖೆ ಹಾಸನ. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಮೂಡಿಬಂತು. ಆಕಾಶವಾಣಿ ಹಾಸನ. ಪರಿಸರ ಪ್ರಿಯ ಕೃಷಿ ಕ್ರಮಗಳನ್ನು ಪರಿಚಯಿಸುವ ರೈತರಿಗೆ ಸಲಹೆ. ಪ್ರಾಯೋಜಕರು ನೋ ಆಲ್ಗೆ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ಪ್ರತಿಯೊಂದು ಬೆಳೆಗೂ ನೋ ಆಲ್ಗೆ ದ್ರಾವಣ ಪರಿಣಾಮಕಾರಿ. ಸಂಪರ್ಕಿಸಿ 8884267651. ಕೇಳಿಗರೆ, ಜೀವನದಲ್ಲಿ ಶ್ರಮಪಟ್ಟು ನಿರಂತರವಾಗಿ ಕೆಲಸಗಳನ್ನು ಮಾಡ್ತಾ ಹೋದ್ರೆ ಖಂಡಿತವಾಗಿಯೂ ಕೃಷಿಯಲ್ಲಿ ಬೆಳವಣಿಗೆ ಕಟ್ಟಿಟ್ಟ ಬುತ್ತಿ. ದುಶ್ಚಟಗಳು ಇರಲೇಬಾರದು. ಹಳ್ಳಿಗಳಲ್ಲಿ ಎಷ್ಟೋ ಜನ ಕುಡಿತಕ್ಕೆ ಒಳಗಾಗಿ ಹಾಳಾಗಿ ಹೋಗ್ಬಿಟ್ಟಿದ್ದಾರೆ. ಮನೆತನಗಳು ಪಾತಾಳಕ್ಕೆ ಹೋಗಿದ್ದಾವೆ, ಆಸ್ತಿ ಇಲ್ಲವಾಗಿದೆ. ಇನ್ನು ಮನೆಯ ಮಕ್ಕಳು ಇತರರ ಪಾಡು ಏನಾಗಿರುತ್ತಂತ ಯೋಚನೆ ಮಾಡಿ. ಕುಡಿತ ಅನ್ನೋದು ನಮ್ಮ ಆರೋಗ್ಯವನ್ನು ಹಾಳು ಮಾಡುತ್ತೆ, ಆರ್ಥಿಕ ಪರಿಸ್ಥಿತಿಯನ್ನು ಅಧೋಗತಿಗೆ ತೆಗೆದುಕೊಂಡು ಹೋಗುತ್ತೆ, ಜನ ನಕ್ಕಾಡುವಂತೆ ಮಾಡುತ್ತೆ. ಯಾಕೆ ಬೇಕು ಅಂತ ಯೋಚನೆ ಮಾಡಿ ಕೆಲವೇ ಕೆಲವು ಜನ ಮಾತ್ರ ಬದಲಾವಣೆ ಆಗಿದ್ದಾರೆ. ಮನಸ್ಸು ಮಾಡಿದರೆ ಎಲ್ಲರೂ ಬದಲಾವಣೆಗಳಿಗೆ ಒಳಗಾಗಬಹುದು. ಕಷ್ಟ ಏನಿಲ್ಲ, ಎಳನೀರು, ಹಾಲು, ಮೊಸರು ಇವೆಲ್ಲವೂ ಆರೋಗ್ಯಕ್ಕೆ ಒಳ್ಳೆಯದು ಅಲ್ವಾ? ಮದ್ಯಪಾನ ಒಳ್ಳೆಯದು ಅಲ್ವೇ ಅಲ್ಲ ಅಂತ ಅಂದ್ಕೊಂಡು ಹೇಳಿರುವಾಗ ಇದಕ್ಕೆ ಯಾಕೆ ಬಲಿಯಾಗೋದು? ಲಕ್ಷಾಂತರ ರೂಪಾಯಿ ಹಣವನ್ನು ತಮ್ಮ ಜೀವಿತಾವಧಿಯಲ್ಲಿ ಮದ್ಯಪಾನಕ್ಕೆ ವ್ಯಯ ಮಾಡಿ ಎಷ್ಟೋ ಜನ ಇನ್ನೂ 50-60 ಆಗೋದಕ್ಕಿಂತ ಮುಂಚಿತವಾಗಿ ಅಂತ್ಯವಾಗಿದ್ದಾರೆ. ಇರುವ ಆಸ್ತಿಯನ್ನೆಲ್ಲ ಮಾರಾಟ ಮಾಡಿದರೆ ಏನೆಲ್ಲ ಅವಘಡಗಳು ಆಗಿದ್ದಾವೆ. ರೈತ ಬಾಂಧವರೇ, ಮದ್ಯಪಾನದ ದುಶ್ಚಟ ಒಂದಾದರೆ ದುಡಿದಲ್ಲೇ ಸುಮ್ಮನೆ ಅಡ್ಡಾಡೋದಿದೆಯಲ್ಲ ಅದು ಅಪಾಯಕಾರಿನೇ. ಎಷ್ಟೋ ಜನಗಳಿಗೆ ಶಕ್ತಿ ಇದೆ ಆದರೆ ಆಸಕ್ತಿ ಇಲ್ಲ. ಇದು ಮನೆತನವನ್ನು ಹೇಗೆ ಬೆಳೆಸುತ್ತೆ ಹೇಳಿ? ಕೆಲವೊಬ್ಬರಂತೂ ನೋಡಿದರೆ ಅವರಿಗೆ ಕೂತ್ಕೊಂಬಲಿಕ್ಕೆ ಸಮಯ ಇಲ್ಲ, ಇನ್ನೂ ಕೆಲವೊಬ್ಬರು ಹೇಳ್ತಾರೆ ಮೂತ್ರ ಮಾಡೋಕೆ ಸಮಯ ಇಲ್ಲ ಅನ್ನೋ ಥರ. ಆದರೆ ನಮ್ಮ ಆರೋಗ್ಯದ ವಿಚಾರದಲ್ಲೂ ಕಾಳಜಿ ಇಟ್ಕೊಂಡು ಮೂತ್ರ ಮಾಡಲಿಕ್ಕೂ ಸಮಯ ಇಟ್ಕೋಬೇಕು, ನಿದ್ದೆ ಮಾಡಲಿಕ್ಕೂ ಸಾಕಷ್ಟು ಸಮಯ ಬೇಕು, ಊಟೋಪಚಾರ ಮತ್ತಿತರ ಸಂಗತಿಗಳಿಗೂ ನಿರ್ದಿಷ್ಟವಾದ ಸಮಯವನ್ನು ಇಟ್ಕೊಂಡ್ರೆ ಒಳ್ಳೆಯದು. ಅತಿಯಾಗಿ ದುಡಿಮೆ ಮಾಡೋದು ಸಹ ಒಳ್ಳೇದು ಅಲ್ವೇ ಅಲ್ಲ. ಆದರೆ ಸಿಕ್ಕ ಸಮಯವನ್ನು ದುರುಪಯೋಗ ಮಾಡಿಕೊಳ್ಳೋದು, ಇರುವ ಸಮಯದಲ್ಲಿ ಚೆನ್ನಾಗಿ ದುಡಿದಲನೆ ಅಡ್ಡಾಡ್ಕೊಂಡಿರೋದು, ಸೈ ಅನಿಸ್ಕೊಳ್ಳಿಕ್ಕೆ ಎಲ್ಲೆಲ್ಲೋ ಹೋಗಿ ಸಂತೋಷ ಪಡೋದಿದೆಯಲ್ಲ, ಇದು ಖಂಡಿತವಾಗಿಯೂ ಒಳ್ಳೆಯದಲ್ಲ. ರೈತ ಬಾಂಧವರೇ, ನಿಮಗೂ ಗೊತ್ತಿದೆ ಪ್ರತಿದಿನ ಪ್ರತಿ ಗಂಟೆ ಎಷ್ಟು ಕೆಲಸಗಳನ್ನು ಮಾಡ್ಬೋದು. ಮಾಡ್ತಾ ಮಾಡ್ತಾ ಹೋದರೆ ನಿಮ್ಮಲ್ಲಿರುವ ಜಮೀನಿನಲ್ಲಿ ಏನೆಲ್ಲ ವೈವಿಧ್ಯತೆಯನ್ನು ಕಂಡುಕೊಳ್ಬೋದು, ಮತ್ತಷ್ಟು ಆಸ್ತಿಯನ್ನು ಸಂಪಾದನೆ ಮಾಡ್ಬೋದು. ಏಳಿಗೆ ಎಷ್ಟು ಸಲೀಸಾಗಿ ಸಾಕ್ತಾ ಹೋಗ್ತದಂದ್ರೆ ಹೇಳ್ತಿರೋದು. ಬರೀ ನೀವೊಬ್ಬರೇ ದುಡಿಬೇಕು ಅಂತ ಅನ್ನೋದಕ್ಕಿಂತ ಮನೆಯವರನ್ನೂ ದುಡಿಲಿ, ಮನೆಯವರನ್ನೂ ಕೈ ಜೋಡಿಸ್ಲಿ. ಅಂದರೆ ಮನೆಯಲ್ಲಿರುವ ಪತ್ನಿ, ಮಕ್ಕಳು, ಊಟೋಪಚಾರದ ಸಂಗತಿಗಳನ್ನು ಇಟ್ಕೊಂಡು ಇನ್ನು ಸಿಕ್ಕ ಸ್ವಲ್ಪ ಸಮಯದಲ್ಲೇ ಎಷ್ಟೊಂದು ಕೆಲಸಗಳನ್ನು ಮಾಡ್ಬೋದಲ್ವಾ? ಇದಕ್ಕೆ ಅನೇಕ ಹಳ್ಳಿಗಳಲ್ಲಿ ಮಹಿಳೆಯರು ಆದರ್ಶಪ್ರಾಯರಾಗಿ ನಮಗೆ ಕಾಣಿಸಿರ್ತಾರೆ. ಎಷ್ಟೋ ಹಳ್ಳಿಗಳಲ್ಲಿ ಎಷ್ಟೋ ಮನೆತನಗಳನ್ನು ಬೆಳೆಸಿರುವವರು ಮಹಿಳೆಯರೇ. ಪುರುಷರು ಯಾವುದಾದಕ್ಕೂ ಹೊರಗಡೆ ಹೋಗೋದು, ಇನ್ನು ಬೇರೆ ಬೇರೆ ಉದ್ದೇಶಗಳಿಗೆ ಸಮಯವನ್ನು ವ್ಯಯ ಮಾಡೋದಿದೆಯಲ್ಲ, ಇದನ್ನು ನೋಡಿಕೊಂಡು ಇನ್ನು ನಾವು ಸುಮ್ಮನೆ ಕೂತ್ಕೊಂಡ್ರೆ ಇದು ಪ್ರಯೋಜನ ಇಲ್ಲ ಅಂತ ಅಂದ್ಕೊಂಡು ಮಹಿಳೆಯರು ತುಂಬ ಚೆನ್ನಾಗಿ ದನಕರುಗಳನ್ನು ಸಾಕ್ಕೊಂಡು, ಕುರಿ ಆಡುಗಳನ್ನು ಮೇಯಿಸ್ಕೊಂಡು, ಆಮೇಲೆ ಖರ್ಚುಗಳನ್ನು ಕಮ್ಮಿಗೊಳಿಸ್ಕೊಂಡು ಜೀವನದಲ್ಲಿ ಏಳಿಗೆಯನ್ನು ಕಂಡಿರೋದಿದೆ. ಆದ್ದರಿಂದ ರೈತ ಬಾಂಧವರು, ತಮಗೆ ಸಿಕ್ಕಿರುವ ಈ ಸದಾವಕಾಶ ಕೃಷಿ ಕಸಬು ಇದೆಯಲ್ಲ, ಇದರಲ್ಲಿ ಸಂತೃಪ್ತಿಯಾಗಿ ಕಷ್ಟ ಆದ್ರೂ ಸುಖವನ್ನು ಅನುಭವಿಸ್ಕಂತ ಬೆಳವಣಿಗೆ ಆಗ್ತಾ ಇರಬೇಕು. ಪ್ರತಿಯೊಂದು ಬೆಳೆಗೂ ನೂ ಆಲ್ಗೆ ದ್ರಾವಣ ಪರಿಣಾಮಕಾರಿ. ಸಂಪರ್ಕಿಸಿ 8884267651. ಇದುವರೆಗೆ ಪರಿಸರ ಪ್ರಿಯ ಕೃಷಿ ಕ್ರಮಗಳನ್ನು ಪರಿಚಯಿಸುವ ರೈತರಿಗೆ ಸಲಹೆ ಕೇಳಿದಿರಿ. ಪ್ರಾಯೋಜಿಸಿದವರು ನೋ ಆಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ ಬೆಂಗಳೂರು. ಕಾರ್ಯಕ್ರಮದ ನಿರ್ಮಾಣ ಡಾಕ್ಟರ್ ವಿಜಯ್ ಅಂಗಡಿ. ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆಯು ರೇಷ್ಮೆ ಅಭಿವೃದ್ಧಿ ಯೋಜನೆ, ವಿಶೇಷ ಘಟಕ ಯೋಜನೆ, ಗಿರಿಜನ ಉಪಯೋಜನೆ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಅನುಸೂಚಿತ ಜಾತಿಗಳ ಉಪಯೋಜನೆ ಮತ್ತು ಬುಡಕಟ್ಟು ಯೋಜನೆ, ಬೆಲೆ ಸ್ಥಿರೀಕರಣ ನಿಧಿ ಯೋಜನೆ, ಉತ್ಪಾದನೆ ಮತ್ತು ಗುಣಮಟ್ಟ ಆಧಾರಿತ ಬಿತ್ತನೆ ಗುಡಿಗೆ ಪ್ರೋತ್ಸಾಹಧನ, ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಯೋಜನೆಗಳು ಸೇರಿದಂತೆ ರಾಜ್ಯ ರೇಷ್ಮೆ ಭಾಗಿದಾರರಿಗೆ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ಆಸಕ್ತರು ಹತ್ತಿರದ ರೇಷ್ಮೆ ಇಲಾಖೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಖಾಸಗಿ ಆರೋಗ್ಯ ಸಂಸ್ಥೆಗಳೇ ಗಮನಿಸಿ, ಕೆಪಿಎಂಇ ಕಾಯ್ದೆ ಬಗ್ಗೆ ತಿಳಿಯಿರಿ. ಸಾರ್ವಜನಿಕರ ಅನುಕೂಲಕ್ಕಾಗಿ ಆಸ್ಪತ್ರೆಯಲ್ಲಿ ದೊರೆಯುವ ಸೌಲಭ್ಯ, ಸೇವಾ ಶುಲ್ಕ ವಿವರವನ್ನು ಫಲಕಗಳಲ್ಲಿ ಮತ್ತು ಜಾಲತಾಣಗಳಲ್ಲಿ ಪ್ರದರ್ಶನ ಕಡ್ಡಾಯ. ಚಿಕಿತ್ಸೆಗೆ ಮುನ್ನ ಅಂದಾಜು ವೆಚ್ಚವನ್ನು ಒದಗಿಸಬೇಕು. ತುರ್ತು ಸಂದರ್ಭಗಳಲ್ಲಿ ಯಾವುದೇ ನಿರ್ಬಂಧವಿಲ್ಲದೆ ಪ್ರಥಮ ಚಿಕಿತ್ಸೆ ನೀಡಬೇಕು. ಚಿಕಿತ್ಸೆಯ ಸಂದರ್ಭದಲ್ಲಿ ರೋಗಿ ಮೃತಪಟ್ಟಲ್ಲಿ ಯಾವುದೇ ಷರತ್ತು ಇಲ್ಲದೆ ಮೃತದೇಹ ನೀಡಬೇಕು. ಯಾವುದೇ ಲೋಪ ಕಂಡು ಬಂದಲ್ಲಿ ಜಿಲ್ಲಾ ಆರೋಗ್ಯ ಅಧಿಕಾರಿ ಅಥವಾ ತಾಲೂಕು ಆರೋಗ್ಯ ಅಧಿಕಾರಿಗಳಿಗೆ ದೂರು ಸಲ್ಲಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಬಿಪಿಎಲ್ ಕಾರ್ಡುದಾರರ ಆಯುಷ್ಮಾನ್ ಭಾರತ್, ಯಶಸ್ವಿನಿ, ಇಸಿಎಚ್ಎಸ್ ಈ ಯೋಜನೆಗಳಡಿ ಹಾಸನದ ಶಂಕರಮಠ ರಸ್ತೆಯಲ್ಲಿರುವ ಕರ್ಣ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ನಗದುರಹಿತವಾಗಿ ಚಿಕಿತ್ಸೆಯನ್ನ ನೀಡಲಾಗುತ್ತಿದೆ. ವಿವರಗಳಿಗೆ ಸಂಪರ್ಕಿಸಿ

ದಗ್ಧ ಜಾನಪದಗಳಲ್ಲಿ ದಗ್ಧ ನಗರ ಗೊಂದಲದಲ್ಲಿ ಯಂತ್ರತಂತ್ರದ ಅಟ್ಟಹಾಸ ಚಕ್ರಗತಿಯ